ನಮಸ್ಕಾರ ರೈತ ಬಾಂಧವರೇ, ನಾನು ಶಾಂತಪ್ಪ ದುತ್ತರ್ಗ ಅಂತೇಳಿ. ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ಒಂದು ಹವಾಮಾನದ ಪರಿಸ್ಥಿತಿ, ಮಳೆ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ತಮ್ಮ ಹೊಲಗಳಲ್ಲಿ ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ತಮಗೆಲ್ಲ ಗೊತ್ತಿರುವಂತೆ ನಮಗೆ ಕಳೆದ ಒಂದು ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಸುಮಾರು ಬಳ್ಳಾರಿ ಜಿಲ್ಲೆಯಾದ್ಯಂತ ನಮಗೆ 68 ಮಿಲಿಮೀಟರ್ದಷ್ಟು ಮಳೆ ಆಗೈತಿ. ಅಂದ್ರೆ ಸುಮಾರು 92 ಮಿಲಿಮೀಟರ್ದಷ್ಟು ವಾಡಿಕೆಯಷ್ಟು ಆಗ್ಬೇಕಾಗಿತ್ತು, ಸರಿ ಸುಮಾರು 26ರಷ್ಟು ನಮಗೆ ಅದರ ಕೊರತೆಯನ್ನ ಎದ್ದು ಕಂಡೈತೆ. ಅದೇ ರೀತಿ ಕೊಪ್ಪಳ ಜಿಲ್ಲೆಯಾದ್ಯಂತ ನಮಗೆ ಸರಾಸರಿ 93 ಮಿಲಿಮೀಟರ್ದಷ್ಟು ಮಳೆ ಆಗ್ಬೇಕಾಗಿತ್ತು, ಆದರೆ 85 ಮಿಲಿಮೀಟರ್ದಷ್ಟು ಮಳೆಯಾಗಿ ಸುಮಾರು 10% ನಮಗೆ ಒಂದು ಕೊರತೆಯನ್ನ ಎದ್ದು ಕಂಡೈತಿ. ಹಾಗೇನೆ ನಮ್ಮ ಮುಂಗಾರು ಮಳೆಯನ್ನೆಲ್ಲ ನೋಡೋದಾದ್ರೆ ನಮಗೆ ಸುಮಾರು 230-240 ಮಿಲಿಮೀಟರ್ದಷ್ಟು ಮಳೆ ಆಗ್ಬೇಕಾಗಿತ್ತು. ಈ ಒಂದು ಜಿಲ್ಲೆಗಳಲ್ಲಿ ಅಷ್ಟೊಂದು ಮಳೆ ದಾಖಲಾಗೈತೆ, ಅಂದರೆ ಸುಮಾರು 20% ನಮಗೆ ಈ ಮುಂಗಾರು ಮಳೆಯಲ್ಲಿ ಕೊರತೆಯನ್ನ ಎತ್ಕೊಂಡೈತೆ. ಹಾಗೇನೆ ಈ ಒಂದು ಮುಂದಿನ ಒಂದು ವಾರದಲ್ಲಿ ನಮಗೆ ಮಳೆ ಮುನ್ಸೂಚನೆ ನೋಡೋದಾದ್ರೆ ಸುಮಾರು ನಮಗೆ ಏನಪ್ಪಾ ಅಂತಂದ್ರೆ ಅಲ್ಲಲ್ಲಿ ತುಂತುರು ಮಳೆ, ಅಂದರೆ ಸುಮಾರು 4-5 ಮಿಲಿಮೀಟರ್ದಷ್ಟು ಸಾಧಾರಣವಾಗಿ ಅಲ್ಲಲ್ಲಿ ತುಂತುರು ಮಳೆ ಆಗುವ ಒಂದು ಸಾಧ್ಯತೆಗಳು ಇದಾವೆ. ಇದರ ಅನುಸಾರವಾಗಿ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗಾಗಲೇ ಸುಮಾರು 45 ಅಥವಾ 55 ದಿವಸದ ಒಂದು ಬೆಳೆಗಳಿದಾವೆ, ಸಾಧ್ಯವಾದರೆ ಎಡೆಕುಂಟೆಗಳನ್ನ ಹೊಡೆಯಿರಿ. ಯಾಕಂದ್ರೆ ಇರುವ ಒಂದು ತೇವಾಂಶ ರಕ್ಷಣಾ ಕ್ರಮಗಳನ್ನೆಲ್ಲ ಕೈಗೊಳ್ಳಬೇಕಾಗತ್ತೆ. ಈ ಒಂದು ಬಿದ್ದ ಮಳೆಯನ್ನ ತಮ್ಮ ಹೊಲಗಳಲ್ಲಿ ಇಂಗುವ ಹಾಗೆ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಹಾಗೇನೆ ರೈತ ಬಾಂಧವರೇ, ಈಗ ನಮ್ಗೇನಾಗೈತಪ್ಪ ಅಂತಂದ್ರೆ ಮೋಡ ಕವಿದ ವಾತಾವರಣ ಅಥವಾ ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಒಂದು ಸಾಧ್ಯತೆ ಇರುವುದರಿಂದ ಏನಾಗುತ್ತೆ, ಈ ರೋಗ ಬಾಧೆಗಳ ಉಲ್ಬಣ ಸಹ ಜಾಸ್ತಿ ಆಗುವ ಒಂದು ಸಾಧ್ಯ ಇರುತ್ತೆ. ಅದಕ್ಕೆ ತಾವು ಕ್ರಮಗಳನ್ನ ಕೈಗೊಳ್ಳಿ. ಅದೇ ರೀತಿ ಈಗ ಕೀಟನಾಶಕಗಳನ್ನ ಸಿಂಪಡಣೆ ಕೈಗೊಳ್ಳಬೇಕಾಗ್ತದ್ರೆ ನಮ್ಗೆ ಏನ್ ಮಾಡ್ಕು, ಹತ್ತಿರದ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆಗ್ಲಿ ಅಥವಾ ಕೃಷಿ ಇಲಾಖೆಯ ಒಂದು ವಿಜ್ಞಾನಿಗಳ ಒಂದು ಸಲಹೆ ಪಡೆದು ತಾವು ಈ ಕ್ರಮಗಳನ್ನ ಕೈಗೊಳ್ಳಬೇಕು. ಅದೇ ರೀತಿ ಈಗ ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶ ಇದ್ದ ಕಡೆಗಳಲ್ಲಿ ಏನ್ ಮಾಡ್ಬೇಕಂದ್ರೆ ಬೇಲು ಗೊಬ್ಬರನ ಕೊಡಬಹುದು. ಹತ್ತಿ ಆಗ್ಲಿ, ತೊಗರಿ, ಗೋವಿನ ಜೋಳ ಇತ್ತಿತರ ಒಂದು ದೀರ್ಘಾವಧಿ ತಳಿಗಳಲ್ಲಿ ನಮಗೆ ಮೇಲು ಗೊಬ್ಬರ ಕೊಟ್ರೆ ಒಂದು ಉತ್ತಮ ಇಳುವರಿ ಬರಲು ಸಾಧ್ಯ ಆಗುತ್ತೆ. ಹಾಗೇನೆ ನಮ್ಗೆ ಏನಾಗೈತಿ, ಹೆಸರಿನಲ್ಲಿ ಆಲ್ರೆಡಿ ಒಂದು ರಾಶಿ ಮಾಡುವ ಸಮಯ ಬಂದೈತಿ. ಅದಕ್ಕಾಗಿ ಈ ಮಳೆ ಮುನ್ಸೂಚನೆ ಒಂದು ನೋಡಿಕೊಂಡು ತಾವು ಬೇಗನೆ ಒಂದು ರಾಶಿ ಮಾಡಿಕೊಂಡು ಇಟ್ಕೋಬಹುದು. ಹಾಗೇನೆ ಈ ಭತ್ತದಲ್ಲಿ ಏನಾಗೈತಿ, ನಮಗೆ ಕಳೆದ ಒಂದು ಸತತ ಒಂದು ವಾರದವರೆಗೂ ನಮಗೆ ತುಂತುರು ಮಳೆ ಮತ್ತು ಮೋಡ ಕವಿದ ವಾತಾವರಣ, ಈ ಒಂದು ಪರಿಸ್ಥಿತಿಯಲ್ಲಿ ಏನಾಗೈತಪ್ಪ ಅಂತಂದ್ರೆ ನಮಗೆ ಆನೆಕೊಂಬು ಮತ್ತು ಕಣೆನೊಣ ಈ ಭತ್ತದಲ್ಲಿ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಸೊ ಅದಕ್ಕಾಗಿ ತಾವು 2.5 ಮಿಲಿಮೀಟರ್ ಕಾರ್ಬೋಸ್ ಪ್ಯಾನ್ ಅಂತ ಹೇಳ್ತೀವಿ, 25 UC ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ 5 SC ಇದನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯನ್ನ ಕೈಗೊಳ್ಬೇಕಾಗತ್ತೆ. ಹಾಗೇನೆ ಮೆಣಸಿನಕಾಯಿಯಲ್ಲಿ ಏನಾಗೈತಪ್ಪ ಅಂತಂದ್ರೆ ನಮಗೆ ಬೂದು ರೋಗ ಕಂಡು ಬರ್ತಾ ಇದೆ, ಈ ಒಂದು ಮೋಡ ಕವಿದ ವಾತಾವರಣ ಮತ್ತು ಅವಾಗವಾಗ ಮಳೆ ಬರುತ್ತಿರುವುದರಿಂದ. ಅದಕ್ಕಾಗಿ ನಾವು 1 ಗ್ರಾಂ ಕಾರ್ಬನ್ ಡೈಜಿಮ್ ಅಂತ ಹೇಳ್ತೀವಿ, ಅದು 50 WP ರೂಪದಲ್ಲಿ ಸಿಗ್ತೈತಿ. ಇಲ್ಲಪ್ಪ ಅಂತಂದ್ರೆ 1 ಮಿಲಿಲೀಟರ್ ಪೆನ್ಕೊನೋಜಾಲ್ 10 ECA ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಕೈಗೊಳ್ಳಬಹುದು. ಹಾಗೇನೆ ಮೆಣಸಿನಕಾಯಿಯಲ್ಲಿ ನಮಗೆ ಕಾಯಿ ಕೊರೆಯುವ ಒಂದು ಬಾಧೆ ಎಲ್ಲೆಲ್ಲಿ ಕಂಡು ಬರ್ತಾ ಇದೆ, ಅದಕ್ಕಾಗಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬರಿಲ್ 50 WP ಅಂತ ಹೇಳ್ತೀವಿ, ಇಲ್ಲಾಂದ್ರೆ 0.5 ಮಿಲಿಲೀಟರ್ ಲ್ಯಾಂಡಾ ಸೈಲೋತ್ರಿನ್ ಅಂತ ಹೇಳ್ತೀವಿ, ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನಾಗಿ ಕೈಗೊಳ್ಳಬಹುದು. ಆಮೇಲೆ ಈಗ ಮೆಣಸಿನ ಗಿಡದಲ್ಲಿ ಸಾಮಾನ್ಯವಾಗಿ ನಮ್ಗೆ ಏನಾಗುತ್ತೆ, ಆ ಒಂದು ನಾಟಿ ಮಾಡ್ಬೇಕಾದ್ರೆ ಅಥವಾ ಸಸಿ ಮಡಿಯಲ್ಲಿ ಸಸಿ ಸಾಯುವ ರೋಗ ತುಂಬಾನೇ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಸೊ ಇದರ ಒಂದು ಹತೋಟಿಗಾಗಿ ನಾವ್ ಏನ್ ಮಾಡ್ಬೇಕಂತಂದ್ರೆ 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿನ್ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ದ್ರಾವಣ ಏನ್ ಮಾಡ್ಬೇಕು, ಸಸಿ ಮಡಿಗೆ ಹಾಕ್ಬೇಕಾಗತ್ತೆ. ಹಾಗೇನೆ ಈಗ ಸೂರ್ಯಕಾಂತಿಯಲ್ಲಿ ಏನಾಗುತ್ತೆ, ಬೂದು ರೋಗ ಬಂತಪ್ಪ ಅಂತಂದ್ರೆ ಅದಕ್ಕೆ 1 ml ಡೈಫೆನ್ಕೊನೋಜಲ್ 25 EC ಅಂತ ಹೇಳ್ತೀವಿ, ಅಥವಾ 0.5 ಗ್ರಾಂ ಮೈಕ್ರೋಬ್ಯೂಟಾನಿಲ್ 10 WP ಅಂತ ಹೇಳ್ತೀವಿ, ಇದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನಾಗಿ ಕೈಗೊಳ್ಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿ ಅಂಗಮಾರಿ ರೋಗ ಒಂದು ಬರುವ ಸಾಧ್ಯತೆ ಇರುತ್ತೆ ಮತ್ತು ಅಲ್ಲಲ್ಲಿ ಕಂಡು ಬಂದೈತೆ, ಅದಕ್ಕಾಗಿ 2 ಗ್ರಾಂ ಮೈಂಕೋಜಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪಡಣೆ ಮಾಡಬಹುದು. ಆಮೇಲೆ ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ಸೂರ್ಯಕಾಂತಿಯಲ್ಲಿ ಏನು ಪ್ರಾಬ್ಲಮ್ ಆಗ್ತೈತಪ್ಪ ಅಂದ್ರೆ ನೆಕ್ರೋಸಿಸ್, ಈ ಒಂದು ನೆಕ್ರೋಸಿಸ್ ನಂಜು ರೋಗ ಏನಾಗುತ್ತೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡಿಕೊಂಡು ಹೋಗ್ಬಿಡ್ತೈತೆ. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ಆ ತರ ಒಂದು ಲಕ್ಷಣಗಳ ಕಂಡ ತಕ್ಷಣ ಆ ಗಿಡವನ್ನ ಕಿತ್ತಿ ಸುತ್ತಾಕ್ಬೇಕಾಗತ್ತೆ. ಆಮೇಲೆ ಈಗ ಮುಂಜಾಗ್ರತಾ ಕ್ರಮವಾಗಿ ನಾವು 0.25 ಮಿಲಿಲೀಟರ್ ಇಂಬ್ಲಾ ಕೋಪಿಡ್ ಅಂತ ಸಿಂಪರಣೆ ಮಾಡಬೇಕು, ಅದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ. ಹಾಗೇನೆ ನಾವು ಗೋವಿನ ಜೋಳದಲ್ಲಿ ಸಾಮಾನ್ಯವಾಗಿ ಇವಾಗ ಗೊಣ್ಣೆ ಹುಳುವಿನ ಒಂದು ಕಾಟ ಕೇಳ್ಬರ್ತಾ ಇದೆ, ಅದಕ್ಕಾಗಿ ನಾವು ಪ್ರತಿ ಲೀಟರ್ ನೀರಿಗೆ 10 ಮಿಲಿಲೀಟರ್ ಕ್ಲೋರೋಫೈರಿಸ್ಪಾಸ್ ಕೀಟನಾಶಕವನ್ನು ನಾವು ಆ ಒಂದು ಗೋವಿನ ಜೋಳದ ಬುಡದಲ್ಲಿ ಭೂಮಿ ನೆನೆಯುವಂತೆ ಹಾಕ್ಬೇಕಾಗತ್ತೆ. ಆಮೇಲೆ ಈ ಒಂದು ಬೆಳೆಯಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಪಾಲ್ ಸೈನಿಕ ಹುಳು ಈ ಒಂದು ಕೀಟದ ಬಾಧೆಯು ನಮಗೆ ಸುಮಾರು ಎದ್ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹೆಕ್ಟರ್ಗೆ 10ರಂತೆ ಬಹುಕ ಬಲ್ಲೆಗಳನ್ನ ಅಳವಡಿಸಬೇಕು. ಇಲ್ಲಪ್ಪಾ ಅಂತಂದ್ರೆ ಮೆಟರೈಸಮ್ ಅನಿಸೋಪ್ಲಿ ಅಂತ ಹೇಳ್ತೀವಿ, ಮೆಟರೈಸಮ್ ರಿಲೇ, ಈ ಒಂದು ಜೈವಿಕ ಶಿಲೀಂಧ್ರ ನಾಶಕ ಕೀಟಗಳನ್ನ ನಾವು ಸಿಂಪರಣೆ ಮಾಡಬಹುದು. ಇವು ಎಷ್ಟಪ್ಪಾ ಅಂತಂದ್ರೆ 4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ನಾವು ಹಾಕಿ ಸಿಂಪರಣೆ ಮಾಡ್ರೆ. ಇಲ್ಲಪ್ಪಾ ಅಂತಂದ್ರೆ ಕೀಟನಾಶಕ 0.4 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯ್ಟ್ 5 SG ಅಂತ ಹೇಳ್ತೀವಿ, ಇದನ್ನು ಸಹ ತಾವು ಸಿಂಪರಣೆಗೆ ಕೈಗೊಳ್ಳಬಹುದು. ಹಾಗೇನೆ ರೈತ ಬಂದ್ರೆ ತಮ್ಮ ತೊಗರಿ ಬೆಳೆಯಲ್ಲಿ ಈಗ ಸುಮಾರಾಗಿ 50%ದಷ್ಟು ಹೂವಾಡುವ ಒಂದು ಹಂತ ಏನರ ತಲುಪಿದ್ರೆ ಅದಕ್ಕೆ ಪಲ್ಸ್ ಮ್ಯಾಜಿಕ್ ಅನ್ನ ಸಿಂಪರಣೆ ಮಾಡಬಹುದು. 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಈ ಸಿಂಪರಣೆಯನ್ನ ಮತ್ತೊಮ್ಮೆ ನಾವು 15 ದಿವಸಗಳ ನಂತರ ಇನ್ನೊಂದು ಸಿಂಪರಣೆಯಾಗಿ ಕೈಗೊಳ್ಬೇಕು. ಹಾಗೇನೆ ತೊಗರಿ ಬಿತ್ತನೆ ಮಾಡಿದ ನಾವು ಒಂದು 50 ಅಥವಾ 50 ದಿವಸದಲ್ಲಿ ಏನ್ ಮಾಡಬೇಕು, ಅದ್ ಪುಡಿ ಚೂಟುವುದು ಅಂತ ಹೇಳ್ತೀವಿ. ಅದು ಸುಮಾರು 5-6 ಸೆಂಟಿಮೀಟರ್ ಪುಡಿ ಚೂಟುವುದರಿಂದ ನಮಗೆ ಹೆಚ್ಚಿನ ಕೊಲೆಗಳು ಬಂದು ಕವಲ್ ಹೊಡೆದು ಕಾಯಿ ಬರುವ ಸಾಧ್ಯತೆ ಜಾಸ್ತಿ ಇರ್ತವೆ. ಹಾಗೇನೆ ಈ ಒಂದು ಕುಡಿ ಚೂಟಿದ ನಂತರ ನಾವು 19 ಅಂತ ಹೇಳ್ತೀವಲ್ಲ, ಅದು ಸಹ ಒಂದು 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯಾಗಿ ಕೈಗೊಳ್ಳಬಹುದು. ಆಮೇಲೆ ತೊಗರಿಯಲ್ಲಿ ಕೊಟ್ಟು ರೋಗ ಈ ತರ ಏನರ ಕಂಡು ಬಂತಪ್ಪ ಅಂತಂದ್ರೆ ಆ ತರದ ಒಂದು ಗಿಡಗಳನ್ನ ಕಿತ್ತಾಕಿ ನಾವು ಸುಟ್ಟು ಬಿಸಾಡ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮವಾಗಿ 2.5 ಮಿಲಿಲೀಟರ್ ಡೈಕೋಫಾಲ್ 18.5 IC ರೂಪದಲ್ಲಿ ಸಿಗ್ತೈತೆ, ಇಲ್ಲಪ್ಪಾ ಅಂತಂದ್ರೆ 1.5 ಮಿಲಿಲೀಟರ್ ಆಕ್ಸಿಡಮೆಟಾನ್ ಅಂತ ಹೇಳ್ತೀವಿ, ಇದನ್ನ ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯಾಗಿ ಕೈಗೊಳ್ಳಬಹುದು. ಮುಖ್ಯವಾಗಿ ಹತ್ತಿ ಬೆಳೆಯಲ್ಲಿ ನಮ್ಗೆ ಸಸ್ಯ ಏನು ಬಿಳಿ ನೊಣದ ಬಾಧೆ ತುಂಬಾನೇ ಇರ್ತೈತಿ, ಇವಾಗ ರಸ ಹೀರುವ ಕೀಟಗಳಂತ ಹೇಳ್ತೀವಿ. ಸೊ ಇದು ಒಂದು ಹತ್ತೊಟ್ಟಿಗಾಗಿ ನಾವೇನ್ ಮಾಡ್ಬೇಕಂದ್ರೆ ಎಕರೆಗೆ 20ರಂತೆ ಹಳದಿ ಬಣ್ಣದ ಪಂಚಿನ ಬಲೆಗಳನ್ನ ನಾವು ಉಪಯೋಗಿಸ್ಬೇಕು. ಹಾಗೇನೆ ಈ ರಸ ಇರುವ ಕೀಟಗಳಿಗಾಗಿ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ನಾವು ರಾಸಾಯನಿಕ ಬಳಸ್ತಾ ಇದ್ರೆ ಅದಕ್ಕೆ 0.3 ಗ್ರಾಂ ಕ್ಲೋನಿಕ್ ಕಮೈಡ್ ಅಂತ ಹೇಳ್ತೀವಿ, 50 WG ರೂಪದಲ್ಲಿ ಸಿಗ್ತೈತಿ, ಇಲ್ಲಾಂದ್ರೆ 0.3 ಗ್ರಾಂ ಡೈನೋಟಿಫೊರಾನ್, ಇಲ್ಲ 1 ಮಿಲಿಲೀಟರ್ ಅಸಿಟಾಮಾಪ್ರಿಡ್ ಅಂತ ಸಿಗ್ತವೆ, ಇಲ್ಲ ಅಂದ್ರೆ 0.2 ಗ್ರಾಂ ಥೈಮೆಥಾಕ್ಸಾಮ್ 25 WG ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯಾಗಿ ಕೈಗೊಳ್ಳಬಹುದು. ಹಾಗೆ ಈಗ ಶೇಂಗಾ ಬೆಳೆಯಲ್ಲಿ ಸುಮಾರು 50-70 ದಿವಸದ ಒಂದು ಶೇಂಗಾ ಬೆಳೆಯಲ್ಲಿ ಏನಾಗತ್ತೆ, ಎಲೆ ತಿನ್ನುವ ಕೀಟದ ಬಾಧೆ ನಮ್ಗೆ ಇರುತ್ತೆ. ಸೊ ಈ ತರ ಬಂತಪ್ಪ ಅಂದ್ರೆ ಅದಕ್ಕೆ 0.2 ಗ್ರಾಂ ಬೆಂಜೋಯ್ಟ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯಾಗಿ ಕೈಗೊಳ್ಳಬಹುದು. ರೈತ ಬಾಂಧವರು ಹೀಗೆ ತಮಗೆ ಮುಂದಿನ ಒಂದು ವಾರದಲ್ಲಿ ನಮಗೆ ಸಾಧಾರಣವಾಗಿ ಅಲ್ಲಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆಗಳು ಇದಾವೆ. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಕೊಂಡು ತಾವು ತಮ್ಮ ಹೊಲಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿಯನ್ನ ಕೇಳಿದ್ರಿ. ಈಗ ಕೇಳೋಣ ಕೆಲವು ಜಾನಪದ ಗೀತೆಗಳನ್ನ. ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿನಿಂದ ನಮ್ಮೂರಿಗೆ, ಸುಗ್ಗಿಯ ಸೊಬಗಿನಿಂದ ನಮ್ಮೂರಿಗೆ, ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸಗ್ಗದ ಸಿರಿ ಬಂತು ನಮ್ಮೂರಿಗೆ.

ತಾಯಿ ನೀಡುವೆವು ದೀಪಗಳ ಸರಿಸಿ ಪಾರಮ್ಮ ಮಾರಮ್ಮ ತೋರಮ್ಮ ಗೌರಿ ತಾಯಿ ನೀಡುವೆವು ದೀಪಗಳ ಸರಿಸಿ ಪಾರಮ್ಮ ಬಾರಮ್ಮ ಬಗೌರಿ ಅರಸಿ ಶರಣಂಬೆ ನೆಲಕ್ಕೆ ಭೂ ತಾಯಿ ನಲಿಸಿ ಶರಣಂಬೆ ನೆಲಕ್ಕೆ ಭೂ ತಾಯಿ ನಲಿಸಿ ಪೂರಾಚೆಯಿರುವ ಬಾನಮ್ಮ ಬಾನಮ್ಮ ಅರಸಿ ಸಗ್ಗದ ಸಿರಿ ಬಂತು ನಮ್ಮೂರಿಗೆ ಸಗ್ಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿನಿಂದ ನಮ್ಮೂರಿಗೆ ಸುಗ್ಗಿಯ ಸೊಬಗಿನಿಂದ ನಮ್ಮೂರಿಗೆ ಸಗ್ಗದ ಸಿರಿ ಬಂತು ನಮ್ಮೂರಿಗೆ ಸಗ್ಗದ ಸಿರಿ ಬಂತು ಸಗ್ಗದ ಸಿರಿ ಬಂತು ಸಗ್ಗದ ಸಿರಿ ಬಂತು ನಮ್ಮೂರಿಗೆ ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಈಗ ತಾವು ಕೇಳ್ತಾ ಇದ್ದೀರಾ ಜಾನಪದ ಗೀತೆಗಳನ್ನು. ಸಂಸ್ಕಾರ ಗಣ ಸರ್ಷಮಣಿ ನೀನೇ